ಎಫ್ಎಂ ಕೇಂದ್ರ, ಸಮಯ 6:51. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ, ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಇಂತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಕಾರ್ಯಚಟುವಟಿಕೆ ಮತ್ತು ಸಾಲ ಯೋಜನೆ ಕುರಿತು ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಕೊರ್ತಗೇರ ಗ್ರಾಮದ ಬೀರಪ್ಪ ಪೂಜಾರ್ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ ಮುಂಚನೆ ಕುರಿತು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಐಎಸ್ ಗಿರಡ್ಡಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್ ರೈತರಿಗೆ ಯಾವ್ಯಾವ ಒಂದು ಸಾಲವನ್ನು ಕೊಡ್ತಾ ಇದೆ ಮತ್ತು ಜೊತೆಗೆ ಯಾವ್ಯಾವ ಉದ್ದೇಶಕ್ಕಾಗಿ ರೈತರು ಸಾಲವನ್ನು ಪಡಿಬಹುದು ಅಂತಕ್ಕಂಥ ವಿಚಾರ, ಜಿಲ್ಲೆಯಲ್ಲಿ ಯಾವ ರೀತಿ ಸಾಲ ವಿತರಣೆ ಆಗ್ತಾ ಇದೆ, ರಿಕವರಿ ಇರ್ಬೋದು, ಲಾಭವನ್ನು ಕಾರ್ಯ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಐಎಸ್ ಗಿರಡ್ಡಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಿದ್ದಾರೆ. ಆ ಗಿರಡ್ಡಿ ಅವರೇ, ಮೊದಲನೇದಾಗಿ ಹೇಳಿ, ನಿಮ್ಮ ಒಂದು ಕೇಂದ್ರ ಸಹಕಾರಿ ಬ್ಯಾಂಕ್ ರಾಯಚೂರು ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್ ಮುಖಾಂತರ ರೈತರಿಗೆ ಯಾವ್ಯಾವ ರೀತಿಯ ಸಾಲಗಳು ಸಿಗ್ತವೆ? ನಮಸ್ಕಾರ ಎಲ್ಲರಿಗೂ. ನಾನು ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಕಳೆದ 3 ವರ್ಷಗಳಿಂದ ಸಿಇಒ ಆಗಿ ಕೆಲಸ ಮಾಡ್ತವೆ. ಬಹಳ ಮುಖ್ಯವಾದಂತಹ ಒಂದು ಕಾರ್ಯಚಟುವಟಿಕೆ ಅಂದ್ರೆ ರೈತರಿಗೆ ಬೆಳೆ ಸಾಲವನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ ಸರ್ಕಾರ ರೈತರನ್ನ ಬೆಂಬಲಿಸೋದಕ್ಕೋಸ್ಕರ ಅಥವಾ ಪ್ರೋತ್ಸಾಹಿಸುವ ವರ್ಷಗಳ ಹಿಂದೆ 6% ಬಡ್ಡಿ ದರ ವಿಧಿಸ್ತಿದ್ರು ಸರ್ಕಾರ, ಅದನ್ನ 4%ಗೆ ಇಳಿಸಿದ್ರು. ಮತ್ತೆ ನನ್ನ ಪುಣ್ಯ ಬಡ್ಡಿ ದರದಲ್ಲಿ ಬೆಳೆ ಸಾಲ ನಮ್ಮ ರೈತರಿಗೆ ಸಿಗ್ತಾ ಇದೆ, ಅದು ಡಿಸಿಸಿ ಬ್ಯಾಂಕ್ ಮೂಲಕ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಕಳೆದ 10 ವರ್ಷಗಳಿಂದ ದೊಡ್ಡ ಪ್ರಮಾಣದಲ್ಲಿ, ನಮ್ಮ ಆಡಳಿತ ಮಂಡಳಿ ಕಳೆದ 20 ವರ್ಷಗಳಿಂದ ಬಹಳ ಸಬಲವಾಗಿ ಬ್ಯಾಂಕ್ ಅನ್ನ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಾರ. ಬ್ಯಾಂಕ್ ಸಬಲವಾಗಿರೋದ್ರಿಂದ ಅದರ ಫಲವನ್ನ ನಮ್ಮ 2 ಜಿಲ್ಲೆಗಳ ರೈತರು ದೊಡ್ಡ ಪ್ರಮಾಣದಲ್ಲಿ ಅನುಭವಿಸ್ತಾ ಇದ್ದಾರೆ ಅಥವಾ ಅದರ ಲಾಭ ಪಡಿತಾ ಇದ್ದಾರೆ ಅಂತ ಹೇಳ್ಬಹುದು. ಉದಾಹರಣೆಗೆ 10 ವರ್ಷಗಳಿಂದ ನಮ್ದು ಒಂದು 100 ಕೋಟಿನೂ ಕೂಡ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ನಾವು ಕೊಟ್ಟಿದ್ದೀವಿ. 2017, 2018 ಮತ್ತು 2019ರಲ್ಲಿ 2 ಸಾರಿ ನಮಗೆ ಬೆಳೆ ಸಾಲ ಮನ್ನಾ ಆಯಿತು ಸರ್ಕಾರದಿಂದ. ಅಂದರೆ 2 ಜಿಲ್ಲೆಗಳ ರೈತರು ಅರ್ಥ ಮಾಡ್ಕೋಬೇಕು, ಒಂದು ಸಲ 254 ಕೋಟಿ ಈ ಒಂದು ಸಾಲ ಮನ್ನಾದ ಪ್ರಯೋಜನ ಪಡೆದ್ರೆ. ಬಟ್ ನಾನು ಹೇಳುವುದು ಉದ್ದೇಶ ಏನಂತ ಹೇಳಿದ್ರೆ, ಬರೀ ಸಾಲ ಮನ್ನಕ್ಕಾಗಿ ಸಾಲ ತಕ್ಕೊಳ್ಬೇಕು ಅಂತಲ್ಲ. ಇಲ್ಲಿ ಸರ್ಕಾರದ ಸೌಲಭ್ಯದೊಂದಿಗೆ ಏನ್ ಸಿಗ್ತದೆ ನಮ್ಮ ರೈತರಿಗೆ? ಮೊದಲ ಮಿನಿಮಮ್ ತೀರ ವಿಶ್ವಾಸಿಕರಿದ್ರು ಕೂಡ 3 ರೂಪಾಯಿ ಬಡ್ಡಿ, ತೀರ ವಿಶ್ವಾಸಿಕರಿದ್ರೆ. ಇನ್ನ ಸಾಧಾರಣ ಹಂಗೆ ಇದ್ರೆ ಅಥವಾ ಅಷ್ಟು ಕಷ್ಟ ಪರಿಚಯ ಇದ್ರೆ 4 ರೂಪಾಯಿ 5 ರೂಪಾಯಿ ಬಡ್ಡಿ ದೊಡ್ಡ ಪ್ರಮಾಣದಲ್ಲಿ ಶೋಷಣೆ ಆಗ್ತಿತ್ತು. ಇರೋದಿಲ್ಲ ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ತಗೊಂಡ್ರೆ, ಖಾಸಗಿಯಲ್ಲಿ ತಗೊಂಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿ ಸಮೇತ ಕಟ್ಟಬೇಕಂತ ಹೇಳಿದ್ರೆ ದುಡಿದುದ್ದು ಎಲ್ಲ ಶ್ರಮ ಕೂಡ ವ್ಯರ್ಥ ಆಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಯಾವಾಗ ಯಾಕಂದ್ರೆ ನಮ್ಮ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳದಾವು ಅದರ ಮೂಲಕ ನಾವು ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ದೀವಿ. ಸ್ವಸಹಾಯ ಗುಂಪುಗಳಲ್ಲಿ ಇವತ್ತು 1,500 ಕೂಡ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತವೆ, ಸರ್ಕಾರ ಅವರ ಬಡ್ಡಿಯನ್ನು ತುಂಬಿಕೊಡ್ತದೆ. ಇನ್ನು ಪುರುಷರ ಗುಂಪಿದ್ರೆ 4% ಬಡ್ಡಿ ದರದಲ್ಲಿ ನಾವು ಸಾಲ ಕೊಡ್ತೇವೆ. ಮೊದಲು 5 ಲಕ್ಷದವರೆಗೆ ಇತ್ತು, ಈಗ 5 ಲಕ್ಷದವರೆಗೂ ಶೂನ್ಯ ಬಡ್ಡಿ ದರ. 5 ಲಕ್ಷದಿಂದ ಈವನ್ 10 ಲಕ್ಷದವರೆಗೆ ಕೊಡ್ತೇವೆ, ಬಟ್ 5 ಲಕ್ಷದಿಂದ 10 ಲಕ್ಷಕ್ಕೆ ಅವರು 4% ಬಡ್ಡಿಯನ್ನು ಕಟ್ಟಬೇಕು, ಸೌಲಭ್ಯ ಪಡ್ಕೊಳ್ಬಹುದು. ಬಹಳ ಸಂಕ್ಷಿಪ್ತದಲ್ಲಿ ಹೇಳೋದಾದ್ರೆ ಇದೆಲ್ಲ ಯಾಕಾಯಿತು ಅಂದರೆ ನಮ್ಮ ಬ್ಯಾಂಕ್ ಸಬಲವಾಗಿ ಬೆಳೆದಿದ್ದಕ್ಕೆ ಇವತ್ತು ಲಕ್ಷಾಂತರ ಜನಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ. ಯಾಕಂದರೆ ಸಾಲ ಕೊಡೋದಕ್ಕೆ ಸರ್ಕಾರ ಯಾವ ದುಡ್ಡು ಕೊಡಲ್ಲ ನಮಗೆ, ಇದೆಲ್ಲ ಅದನ್ನು ಬಿಟ್ಟರೆ ಉಳಿದುದೆಲ್ಲ ಡಿಪಾಸಿಟರ್ಸ್ ದುಡ್ಡನ್ನು, ಅಂದರೆ ಬ್ಯಾಂಕು ಸಬಲವಾಗಿ ಬೆಳೆದಂತೆಲ್ಲ ಹೆಚ್ಚು ಹೆಚ್ಚು ರೈತರನ್ನ ನಾವು ಕವರ್ ಮಾಡಬಹುದು ಅಂತ ಹೇಳಿ. ಇನ್ನು ನಮಗೆ ಸಾಕಷ್ಟು ಇದರೊಳಗೆ ಅವಕಾಶ ಇದೆ. ನಾವು ಕೊಟ್ಟಿರೋದು ಇಷ್ಟು ಪ್ರಮಾಣದ ಸಾಲ ಆದರೆ ಈಗ ಅನ್ಬೋದು ನಮ್ಮಲ್ಲಿ 1,56,000 ಜನ ರೈತರು ಸಿಗುತ್ತಾರೆ 2 ಜಿಲ್ಲೆಯಲ್ಲಿ. ನಾವೀಗಾಗಲೇ 1,17,000 ನಾವು ಕವರ್ ಮಾಡಿದ್ದೀವಿ. ಉದಾಹರಣೆ 10 ಎಕರೆ ಒಬ್ಬ ರೈತನಿಗೆ ಹೊಲ ಇತ್ತು ಅಂತ ಹೇಳಿದ್ರೆ ನಾವು 2 ಎಕರೆ 3 ಎಕರೆ ಹಿಂಗೆ ಸಾಲ ಕೊಡುತ್ತೇವೆ. ಆದರೆ ನಮಗೆ ಸಾಕಷ್ಟು ಇನ್ನೂ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ತಗೊಳ್ತಕ್ಕಂಥ ಸಾಲ ಉದ್ದೇಶಕ್ಕೆ ಸರಿಯಾಗಿ ಬಳಕೆಯಾದರೆ ಬ್ಯಾಂಕಿನಲ್ಲಿ ಶ್ರಮಪಟ್ಟು ಬ್ಯಾಂಕ್ ಸಬಲಗೊಳಿಸಿರ್ತಕ್ಕಂಥ ಆಡಳಿತ ಮಂಡಳಿಗೆ ಅದು ತೃಪ್ತಿಯಾಗ್ತದೆ. ಅದನ್ನು ನಾವು ಕನ್ಸಂಪ್ಷನ್ ಅಂತಾರೆ, ಕೃಷಿ ಆಸ್ತಿ ನಿರ್ಮಾಣಕ್ಕಾಗಿ ಅಥವಾ ಬೆಳೆಗೆ ಸಂಬಂಧಪಟ್ಟಂತೆ ಪೂರಕ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡೋದಕ್ಕಾದರೆ ಬಳಸಿದರೆ ಒಳ್ಳೆಯದಾಗ್ತದೆ. MT ಲೋನಲ್ಲಿ ನಾವು ಆಸ್ತಿ ನಿರ್ಮಾಣ ಅಂದರೆ ಇವನ್ ಲ್ಯಾಂಡ್ ಲೆವೆಲಿಂಗ್ಗೆ ಕೊಡ್ತೇವೆ, ಪಂಪ್ಸೆಟ್ಗೆ ಕೊಡ್ತೇವೆ, ಪೈಪ್ ಲೈನ್ಗೆ ಕೊಡ್ತೇವೆ, ಕೆರೆ ನಿರ್ಮಾಣಕ್ಕಾಗಿ ಕೊಡ್ತೇವೆ, ಅದರ ಜೊತೆಗೆ ಹೈನುಗಾರಿಕೆಗೂ ಕೊಡ್ತೇವೆ. ಕೃಷಿ ಉಪಕಸಬು ಏನಿದೆ ಮತ್ತು ಇನ್ನೊಂದು ಕಳೆದ ವರ್ಷದಿಂದ ಕೇಂದ್ರ ಸರ್ಕಾರ ಆತ ಕೊಡಬೇಕು, 1 ರಾಸಿಗೆ 7,000 ರೂಪಾಯಿ, ಒಬ್ಬ ರೈತನಿಗೆ ಮಿನಿಮಮ್ 2 ರಾಸದ್ದು ಕೊಡಬೇಕು ಅಂತೇಳಿ 14,000 ರೂಪಾಯಿಗಳನ್ನು ವರ್ಕಿಂಗ್ ಕ್ಯಾಪಿಟಲ್ ಹೈನುಗಾರಿಕೆನಲ್ಲಿ ಅಥವಾ ಪಶುಸಂಗೋಪನೆಯಲ್ಲಿ ಕೂಡ ಕೊಡ್ತೇವೆ. ಡೈರಿ ಮಾಡಿದರೆ ಅದರದ್ದು ಪ್ರೊಜೆಕ್ಟ್ ಕಾಸ್ಟನ್ನು ಅನ್ವಯಿಸಿ ನಾವು ಏನು ಒಂದು ಎಲಿಜಿಬಿಲಿಟಿ ಇದೆ ಅದರ ಪ್ರಕಾರ ನಾವು ಸಾಲ ಕೊಡ್ತಾ ಇದ್ದೇವೆ. ಅಂದರೆ ಸದುಪಯೋಗ ವ್ಯಕ್ತಪಡಿಸ್ತಾನೆ. ಅದಲ್ಲದೆ ಕೃಷಿಗೆ ಪೂರಕವಾಗಿ ಏನಾದರೂ ಕನ್ಸ್ಟ್ರಕ್ಟಿವ್ ರಚನಾತ್ಮಕ ಕೆಲಸಗಳಿದ್ದ ಮತ್ತು 4%ನಲ್ಲಿ ಪುರುಷರಿಗೆ ಸಾಲ ನೀಡಿ ಬೆಂಬಲಿಸೋದಕ್ಕೆ ಬ್ಯಾಂಕು ಸಿದ್ಧವಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಸಹಕಾರಿ ಬ್ಯಾಂಕ್ಗಳಲ್ಲಿ ಮುಖ್ಯವಾಗಿ ಸಾಲ ಕೊಡ್ತಕ್ಕಂಥ ಪದ್ಧತಿ ಸರಳೀಕರಣ ಬಹಳಷ್ಟು ಕಮರ್ಷಿಯಲ್ ಬ್ಯಾಂಕ್ ಸ್ಪಷ್ಟೀಕರಣ ಕೊಡೋದಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಯಾವುದೇ ರೀತಿ ರೈತರನ್ನ ಸಾಲ ತಗೊಳ್ಬೇಕಾದ್ರೆ ತೊಂದರೆಗೆ ಈಡ್ ಮಾಡಬೇಕು ಅಂತ ಇಲ್ಲ. ಪ್ರೊಸೀಜರ್ ತುಂಬ ಸಿಂಪಲ್ ಆಗಿದೆ. ಬೆಳೆ ಸಾಲಕ್ಕಂತೂ ಬಹುಶಃ ಈ ವರ್ಷದಿಂದ ಫ್ರುಟ್ ಅಂತ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ ಸಾಫ್ಟ್ವೇರ್ ಆಗಿರೋ ರೈತ. ಆವಾಗ ಸಬ್ ರಿಜಿಸ್ಟ್ರಲ್ಲಿ ಸರ್ವರ್ ಅದು ವೇಗವಾಗಿ ಕೆಲಸ ಮಾಡೋದಿಲ್ಲ ಅಂಥೇಳಿ ಅವರು ಟೋಕನ್ ಇಶ್ಯೂಸ್ ಮಾಡ್ತಿದ್ರು ಪ್ರತಿ ತಾಲೂಕಲ್ಲಿ. ಯಾಕಂದ್ರೆ ಸಬ್ ರಿಜಿಸ್ಟ್ರ್ ಆಫೀಸ್ ತಾಲೂಕಿಗೆ ಒಂದಿರುತ್ತೆ, ತಾಲೂಕಿನ ಇಡೀ ರೈತರು ಅಲ್ಲಿ ಬಂದು ಕಾಯೋದು ಕಷ್ಟ ಆಗ್ತಿತ್ತು. ಬಟ್ ಅದೃಷ್ಟಕ್ಕೆ ಈ ಫ್ರೂಟ್ ಆ್ಯಪ್ ಬಂದಿರೋದ್ರಿಂದ ಪ್ರತಿ ಸೊಸೈಟಿಯಲ್ಲೂ ನಾವು ಕಂಪ್ಯೂಟರ್ ವ್ಯವಸ್ಥೆ ಮಾಡಿದ್ದೀವಿ. ಆ ಕಂಪ್ಯೂಟರಲ್ಲಿ ಫ್ರೂಟ್ ಆ್ಯಪನ್ನು ಹಾಕಿ ಮ್ಯಾಪಿಂಗ್ ಮಾಡಿ ಕೊಟ್ಟಿದ್ದೀವಿ ಆ ಸಾಫ್ಟ್ವೇರ್ನ ಮೂಲಕ. ಹಾಗಾಗಿ ಪ್ರತಿ ಸಮಸ್ಯೆ ಇಲ್ಲ. ಸರ್ಕಾರಕ್ಕೂ ಕೂಡ ನಾನು ಈ ವಿಷಯದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ರೈತರು ಕಾಯೋದನ್ನು ತಪ್ಪಿಸಿದೆ ಅಂತ ಹೇಳ್ಬೋದು, ಅದರಲ್ಲಿ ಏನು ಗೊಂದಲ ಇಲ್ಲ. ಇನ್ನು MT ಲೋನ್ಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿಯೇ ನಿಮ್ಮ ಪ್ರೊಜೆಕ್ಟಿಗೆ ಸಂಬಂಧಪಟ್ಟಂತೆ ಮತ್ತು ನಿಮಗೆ ಎಷ್ಟು ದುಡ್ಡು ಬೇಕಾಗ್ತದೆ ಅಂದರೆ ನಿಮ್ಮದು ಲ್ಯಾಂಡ್ ಏನಿದೆ ನೀವು ಯಾವ ಉದ್ದೇಶಕ್ಕೆ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನಾ ವರದಿಯನ್ನು ತಯಾರಿಸಿ ಯೋಜನೆಗೆ ವರದಿ ನಿಮ್ಮ ಏನು ಪಹಣಿ ಇರ್ತವೆ ಪಹಣಿಯಲ್ಲಿ ನಾವು ನಮ್ಮ ಬೋಜ ಕೂಡಿಸಿ ಸಾಲ ಕೊಡ್ತಕ್ಕಂಥ ಪ್ರಕ್ರಿಯೆ ಇದೆ. ನನಗನ್ಸುತ್ತೆ ಈಗ ಇದು ಸಮಸ್ಯೆ ಇಲ್ಲ. ಅದು ಮೊದಲು ಬ್ಯಾಂಕಿನವರಿಂದ ಪ್ರಾಬ್ಲಮ್ ಆಗ್ತಿರಲಿಲ್ಲ ರೈತರಿಗೆ. ಸಬ್ ದಾಖಲೆಗಳು ಗೊಂದಲಮಯ ಇಲ್ಲ ಇವಾಗ. ನಿಮಗೆ ಇಸಿ ಕೊಡ್ತಾರೆ, ರೆಕಾರ್ಡ್ಸ್ ಆಫೀಸ್ನಾಗ ಹೋದರೆ ಇಸಿ ಸಿಗ್ತದೆ. ಅದಕ್ಕೊಂದು ಇವನ್ ಅಲ್ಲಿ ಸಕಾಲ ಸೇವೆ ಅಂತ ಇದೆ. ಆ ಸಕಾಲ ಸೇವೆಯಲ್ಲಿ ಕೂಡ ಒಂದು ನಮಗೆ ದಾಖಲೆಗಳನ್ನು ಕೊಡ್ತಾರೆ, ಅಲ್ಲಿ ಪಡ್ಕೊಂಡು ನೀವು ಸಲ್ಲಿಸಿದ್ರೆ ವಿಳಂಬವಿಲ್ಲದೆ. ಯಾಕಂದ್ರೆ ನಾವೇನ್ ಮಾಡ್ತೇವೆ ನಮ್ಮ ಬ್ಯಾಂಕಲ್ಲಿ ತಿಂಗಳಿಗೆ ಒಮ್ಮೆ ಅಥವಾ 1 ತಿಂಗಳಿಗೆ ಮಾತ್ರ ಲೇಟ್ ಆಗ್ತದೆ ಅಂತ ಹೇಳಿ ಸಬ್ ಕಮಿಟಿ ಮಾಡ್ಕೊಂಡು ಒಂದು ಕಾರ್ಯಕಾರಿ ಸಮಿತಿ ಅಂತ ಆಗ್ಬೇಕು ಅಂತ ಹೇಳಿ ನಾವು ಮ್ಯಾಕ್ಸಿಮಮ್ ಪ್ರತಿ ವಾರ ಇಸಿ ಮಾಡ್ತೇವೆ. ಮ್ಯಾಕ್ಸಿಮಮ್ ಇಸ್ 10 ಡೇಸ್. 10 ಡೇಸ್ಗಿಂತ ಹೆಚ್ಚು ವಿಳಂಬವನ್ನು ಇಸಿ ಮೀಟಿಂಗ್ ಅನ್ನು ನಾವು ಕಂಡಕ್ಟ್ ಮಾಡದೇ ಇರೋದಿಲ್ಲ. ಹಾಗಾಗಿ ಒಂದು ವೇಳೆ ಎಲ್ಲ ವಿಳಂಬ ಮಾಡ್ಯಾರ, ನಮ್ಮ 26 ಬ್ರಾಂಚ್ ಅದಾವೆ, 10 ಬ್ರಾಂಚು ಕೊಪ್ಪಳದಲ್ಲದವೆ, 16 ಬ್ರಾಂಚು ಈ ನಮ್ಮ ಕೇಂದ್ರ ಕಚೇರಿಗೆ ಮಾತಾಡಬಹುದು, ಇವನ್ನು ನನ್ನ ಗಮನಕ್ಕೂ ತರಬಹುದು. ಖಂಡಿತ ನಾವು ನಿಮ್ಮ ಅವಶ್ಯಕ ಡಾಕ್ಯುಮೆಂಟ್ಸು ವಿಳಂಬದ ಪ್ರಶ್ನೆನೂ ನಮ್ಮಲ್ಲಿ ಬರೋದಿಲ್ಲ. ನೀವು ಏನು ಕೇಳ್ತೀವಿ ಡಾಕ್ಯುಮೆಂಟ್ಸ್ ಕೊಡಿ, ಮತ್ತು ನಾವು ನಿಮಗೆ ತುಂಬ ಕಷ್ಟ ಕೊಡುವಂಥ ದಾಖಲೆಗಳನ್ನು ಕೇಳುವುದಿಲ್ಲ ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಈಗ ಸಾರ್ವಜನಿಕರಿಗೆ ಸಾಲ ಕೊಡಬೇಕಾದ್ರೆ ಅಲ್ಲಿ ಡೆಪಾಸಿಟ್ ಭಾಳ ಮುಖ್ಯ. ಡೆಪಾಸಿಟ್ ಮಾಡುವಂಥ ಏನು ಕಸ್ಟಮರ್ಸ್ ಬರ್ತಾರೆ ಅವರಿಗೆಲ್ಲ ಯಾವ ರೀತಿ ಬಡ್ಡಿ ಆಕರಣೆ ಆಗುತ್ತೆ ಅದು ಸ್ವಲ್ಪ ಹೇಳ್ತೀರಿ? ಒಳ್ಳೆಯದು. ಯಾವುದೇ ಬ್ಯಾಂಕು ರನ್ ಆಗೋದೇ ಲೆಕ್ಕ ಹಾಕಿ ಕೂಡ ನಾವು ಮಾಡಬೇಕಾಗ್ತದೆ. ಯೂಶ್ವಲಿ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ನಾವು ಮಾರ್ಕೆಟ್ ಅನ್ನು ಸ್ಟಡಿ ಮಾಡ್ತೀವಿ. ಮಾರ್ಕೆಟ್ ಅಂದರೆ ಬೇರೆ ಬೇರೆ ಬ್ಯಾಂಕ್ಗಳು ಸ್ಥಳೀಯವಾಗಿ ಏನಿರ್ತವೆ ಅವ್ರದಕ್ಕಿಂತ ಅರ್ಧ ಪರ್ಸೆಂಟ್ ಅಲ್ಲಿ ಅದು ಎಸ್ ಬಿ ಐ ಇರ್ಬೋದು, ಕ್ಯಾನ್ರಾ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಮತ್ತು ಈ ಗ್ರಾಮೀಣ ಬ್ಯಾಂಕುಗಳಿರ್ಬೋದು, ಖಂಡಿತ ಅವ್ರಿಗಿಂತ ನಮ್ಮದು 1% ಜಾಸ್ತಿ ಇರ್ತದೆ. ಮತ್ತು ಕಳೆದ 25 ವರ್ಷಗಳಿಂದ ಎಲ್ಲೂ ನಮ್ಮದು 100 ಕೋಟಿ ಡಿಪಾಸಿಟ್ ದಾಟೋದಕ್ಕೆ ತಲುಪೋದಕ್ಕೆ ನನಗನ್ಸಿದ ಮಟ್ಟಿಗೆ 90 ವರ್ಷ ಬೇಕು. ಯಾಕಂದರೆ 1919 ಈ ಬ್ಯಾಂಕ್ ಸ್ಥಾಪನೆಯಾಗಿದೆ. ಮೊನ್ನೆ 2022ಕ್ಕೆ ಬಂದೀವಿ. ಬರೀ 12 ವರ್ಷಗಳಲ್ಲಿ ಇವತ್ತು ನಮ್ಮದು ಡಿಪಾಸಿಟ್ಟು 1154 ಕೋಟಿ. ಸೊ ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವ್ಯವಹಾರ ತುಂಬ ಪಾರದರ್ಶಕವಾಗಿದೆ ಮತ್ತು ನಮ್ಮದು ಅಕೌಂಟಬಿಲಿಟಿ ಇದೆ. ಆಡಳಿತ ಮಂಡಳಿಗೆ ಮತ್ತು ಸಿಬ್ಬಂದಿಗೆ ಉತ್ತರದಾಯಿತ್ವ ಇದೆ ಈ ಡಿಪಾಸಿಟ್ ಬಗ್ಗೆ. ಹಾಗಾಗಿ ಜಿಲ್ಲೆಯ ಜನ ದೊಡ್ಡ ಪ್ರಮಾಣದಲ್ಲಿ ವಿಶ್ವಾಸ ಮಾಡಿ ಡಿಪಾಸಿಟನ್ನು ಇಟ್ಟಿದ್ದಾರೆ. ಒಂದು ಖಂಡಿತವೇ, ಮತ್ತು ಅಂಗವಿಕಲರಿಗೆ 0.25% ಹೆಚ್ಚು ಕೊಡ್ತೇವೆ. ಹಿರಿಯ ನಾಗರಿಕರಿಗೆ ಭರವಸೆಯನ್ನು ಕೊಟ್ಟಿವಿ ಅಂತಲೂ ಹೇಳ್ಬೋದು ನಾವು. ಮತ್ತು ಅವರಿಗೆ ಏನು ನೀಡಿತ್ತು ಹೆಚ್ಚುವರಿ ಆದಾಯ ಬರಬೇಕು ತಮ್ಮ ಇದರಲ್ಲಿ ಸಣ್ಣ ಎಸ್ಎಸ್ ಅನ್ನು ಕೂಡ ನಾವು ಸಾಧಿಸಿದ್ದೀವಿ ಅಂತ ಹೇಳೋದಕ್ಕೆ ನನಗೆ ತೃಪ್ತಿ ಆಗ್ತದೆ. ಮೊದಲೆಲ್ಲ ಸಹಕಾರಿ ಸಂಸ್ಥೆಗಳ ಮುಖಾಂತರ ಎಷ್ಟೇ ಈಗಾಗಲೇ ಆಗಿದೆ, ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಿ? ಬಹಳ ಸಂತೋಷ. ಅದು ಆರೋಗ್ಯ ಇಲಾಖೆಯೊಂದಿಗೆ ಮರ್ಜಿ ಮಾಡಿಬಿಟ್ಟಿತ್ತು. ಮೊನ್ನೆ 2021-22 ಆಯವ್ಯಯದಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪುನಃ ಅದನ್ನ ಬಹುಶಃ ಅವರಲ್ಲಿ ಅದನ್ನು ಕಂಡುಕೊಂಡ್ರು. ಆ ಹಿನ್ನೆಲೆಯಲ್ಲಿ ಮೊನ್ನೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಈ 1 ನವೆಂಬರ್ ಸ್ಕೀಮು ಅಧಿಕೃತವಾಗಿ ಆರಂಭ ಕೂಡ ಆಗಿದೆ. ಈಗಾಗಲೇ ಅದಕ್ಕೆ ಗುರುತಿನ ಪತ್ರಗಳು ಕೂಡ ಇತ್ತೀಚೆಗೆ ಸಾಂಕೇತಿಕವಾಗಿ ಎಲ್ಲರಿಗೂ ಕೂಡ ಮುಕ್ತವಾಗಿ ಇದೆ. ಯಾವುದೇ ಏನು ವ್ಯತ್ಯಾಸಗಳಿಲ್ಲ, ಏಜು ಗೀಜು ಏನೂ ಇಲ್ಲ. ಇವಾಗ ಮೊದಲಿನ 75 ಇಯರ್ಸ್ ಅದನ್ನು ಬಾರ್ ಡೇಟ್ ಏಜ್ ಮಾಡಿದ್ರು, ಈಗ ಹಂಗಿಲ್ಲ. ಕೊನೆಯವರೆಗೂ ಕೂಡ ನಾವು ಯಶಸ್ವಿನಿ ಯೋಜನೆಯಲ್ಲಿ ನೋಂದಾವಣೆ ಆಗ್ಬೋದು. ಯಾರು ಮೆಂಬರ್ ಇರ್ತಾರೆ ಅಂದರೆ ಯಾವುದೇ ಸೊಸೈಟಿಯಲ್ಲಿ ಮೆಂಬರ್ ಆಗಿರಬೇಕು. ಪ್ರತಿ ಸೊಸೈಟಿಯ ಮೂವರನ್ನು ಅಂದರೆ ಒಟ್ಟು 4 ಜನಕ್ಕೆ 500 ರುಪೀಸ್ ಶುಲ್ಕ ಇದೆ ಒಂದು ವರ್ಷಕ್ಕೆ. ಈಗ ಡಿಸೆಂಬರ್ ಒಳಗೆ ಯಾರ್ಯಾರು ಈ ಒಂದು ಸ್ಕೀಮಲ್ಲಿ ಮೆಂಬರ್ಸ್ ಆಗ್ತಾರೆ ಅವರಿಗೆ 1/1/2023 ರಿಂದ 31/12/2023 ನಿರಂತರವಾಗಿ ಸೇವೆ ಸಿಗ್ತದೆ. ಅಪ್ ಟು 5 ಲ್ಯಾಕ್ಸ್ ವರೆಗೂ ಕೂಡ ಚಿಕಿತ್ಸೆಯ ವೆಚ್ಚವನ್ನ ಈ ಯೋಜನೆ ಭರಿಸ್ತದೆ. ರೈತರ ಪರ ಆಸ್ಪತ್ರೆಗಳಷ್ಟು ಈ ಒಂದು ನೆಟ್ವರ್ಕ್ ಅಲ್ಲಿ ಇದಾವೆ. ಹಾಗಾಗಿ ಆ ಎಲ್ಲ ಆಸ್ಪತ್ರೆಗಳಲ್ಲಿ ಮುಕ್ತವಾಗಿ ಅವರು ಹೋಗಿನಂಥವನ್ನ ಬಡವರು ಮಾಡಿಸ್ಕೊಳ್ಳಕ್ ಆಗೋದಿಲ್ಲ, ರೈತರು ಮಾಡಿಸ್ಕೊಳ್ಳಕ್ ಆಗೋದಿಲ್ಲ, ಮತ್ತು ಅತ್ಯಂತ ಹೈಫೈ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಯಶಸ್ವಿನಿ ಯೋಜನೆಯಲ್ಲಿ ನಾರಾಯಣ ಹೃದಯಾಲಯದಂಥ ಒಂದು ಏನು ಗುಣಮಟ್ಟದಲ್ಲಿ ಶ್ರೇಷ್ಠತೆಗೆ ಹೆಸರಾಗಿದೆ ಅಂಥ ಹಾಸ್ಪಿಟಲ್ ಕೂಡ ಈ ಯಶಸ್ವಿನಿ ಯೋಜನೆ. ಗ್ರಾಮೀಣ ಪರಿಸರದವರಿಗೆ 5 ಜನಕ್ಕೆ ಒಂದು ಕುಟುಂಬದ 4 ಸದಸ್ಯರು ನೋಂದಾವಣೆಗೊಳ್ಳಬಹುದು. ಇನ್ನು ಪಟ್ಟಣ ವಾಸಿಗಳಿಗೂ ಕೂಡ ಇದೆ. ಯಾವುದೇ ಸಹಕಾರಿ ಸಂಘದಲ್ಲಿ ನಾವು ಅಥವಾ ನೀವು ಮೆಂಬರ್ಸ್ ಇದ್ರೆ ಇವನ್ ಮತ್ತೆ ಹೆಚ್ಚುವರಿ ಇದ್ರಪ್ಪ ಅಂತ ಹೇಳಿದ್ರೆ 5 ಮೆಂಬರ್ ಇದ್ದ ಅಂತ ಹೇಳಿದ್ರೆ ಹೆಚ್ಚುವರಿಯಾಗಿ 100 ರೂಪಾಯಿನ ಪಾವತಿಸಬೇಕಾಗ್ತದೆ. ಪಟ್ಟಣದವರು 200 ರೂಪಾಯಿನ ಪಾವತಿಸಬೇಕಾಗ್ತದೆ. ಇದು ಯಶಸ್ವಿನಿ ಯೋಜನೆ ಆರಂಭಗೊಂಡಿರ್ತಕ್ಕಂಥದ್ದು. ರೈತರು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಖಂಡಿತ ಇದೊಂದು ಒಳ್ಳೆ ಸ್ಕೀಮ್ ಅಂತ ಅಭಿಪ್ರಾಯ ಪಡ್ತೇನೆ ನಾನು. ಈಗ ತಮ್ಮ ಒಂದು ಸೊಸೈಟಿ ಏನಾದ್ರು ಸಿಗ್ತಾವ ರೈತರಿಗೆ? ಖಂಡಿತ, ನಮ್ಮ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಕೃಷಿಯ ಸಾಲ ಆಗಿದೆ. ಅದೃಷ್ಟಕ್ಕೆ ನಮ್ಮ ಬ್ಯಾಂಕಿನಲ್ಲಿ ಕಳೆದ 6-7 ವರ್ಷಗಳಿಂದ ಒಂದು ವಿಶೇಷ ಸ್ಕೀಮು, ಭಾಳ ಮಂದಿ ಹೇಳ್ತಾರೆ ಅದನ್ನು ಏನಂದರೆ ಬೇರೆ ಬ್ಯಾಂಕುಗಳಲ್ಲಿ ಆ ಒಂದು ಯೋಜನೆ ಫೇಲ್ ಆಗಿದೆ, ಬಟ್ ನಮ್ಮ ಬ್ಯಾಂಕಲ್ಲಿ ಅದು ತುಂಬ ಯಶಸ್ವಿಯಾಗಿ ನಡೀತಿದೆ. ಏನಂದರೆ ಏನು ವೆಟ್ಲ್ಯಾಂಡಲ್ಲಿ ಬರ್ತವೆ ನಮ್ಮ ಮತ್ತು ಮಾನ್ವಿಯಲ್ಲಿ ಪ್ಲೆಜ್ ಲೋನ್ ಅಂತ ಕೊಡ್ತೇವೆ ನಾವು ರೈತರಿಗೆ. ಆ ಪ್ಲೆಜ್ ಲೋನ್ಗೆ ನಾವು 11%ನಂತಗೆ ಪ್ರಾಥಮಿಕ ಸಂಘಗಳಿಗೆ ಅಂದರೆ ಪ್ಯಾಕ್ಸ್ಗಳಿಗೆ ನಾವು ಸಾಲ ಕೊಡ್ತೇವೆ. ಅವರು 2% ಮಾರ್ಜಿನ್ ಮೇಲೆ ರೈತರಿಗೆ ಕೊಡ್ತಾರೆ. ರೈತ ಅಲ್ಲೇನು ಅವರ ಪರಿಧಿಯಲ್ಲಿ ಬರ್ತಕ್ಕಂಥ ಯಾವುದೇ ಗೋಡನ್ ಇವನ್ ಖಾಸಗಿ ಗೋಡನ್ನು ಕೂಡ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳವರು ಬಾಡಿಗೆ ತಗೊಳ್ತಾರೆ. ಅಲ್ಲಿ ರೈತ ತನ್ನ ಭತ್ತವನ್ನು ಪ್ಲೆಜ್ ಮಾಡಿದರೆ ಆ ಪ್ಲೆಜ್ ರೈತ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಮತ್ತು ಬ್ಯಾಂಕ್ ಈ ಒಂದು ಟೈರ್ ಸಿಸ್ಟಮ್ನಲ್ಲಿ ರೈತರಿಗೆ ನಾವು ಹೆಲ್ಪ್ ಮಾಡಿದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಕೂಡ ಆಗಿದೆ. ಈವನ್ ಈಗ ಸದ್ಯನೂ ಕೂಡ ಕೋಟಿಗಳಷ್ಟು ಔಟ್ ಸ್ಟ್ಯಾಂಡಿಂಗು ನಮಗೆ ಪ್ಲೆಜ್ ಲೋನ್ನಲ್ಲಿ ಇತ್ತು. ಅಲ್ಲದೆ ಕೃಷಿಯೇತರ ನೀವು ಹೇಳಿದಾಗೆ ಗೋಲ್ಡ್ ಲೋನು ಕೊಡ್ತವೆ, ಬಹಳ ರಿಸನೇಬಲ್ ಕಂಪ್ಯಾರಿಟಿವ್ಲಿ. ಬಟ್ ಕಮರ್ಷಿಯಲ್ ಬ್ಯಾಂಕಿಗೆ ನಾನು ಹೋಲಿಸೋದಿಲ್ಲ. 10% ಬಡ್ಡಿ ದರದಲ್ಲಿ ಬಂಗಾರ ಆಭರಣಗಳನ್ನು ಇಟ್ಕೊಳ್ತೇವೆ. ಯಾಕಂದರೆ ನಮ್ಮದು ನೆಟ್ವರ್ಕ್ ದೊಡ್ಡದು, ಗ್ರಾಮೀಣ ಪರಿಸರದಲ್ಲಿ ನಮ್ಮ ಶಾಖೆಗಳು ಇರೋದ್ರಿಂದ ಮತ್ತು ರೈತರಿಗೆ ಅತ್ಯಂತ ರೈತ ಸ್ನೇಹಿ ವ್ಯವಸ್ಥೆ DCC ಬ್ಯಾಂಕ್ಗಳಲ್ಲಿ ಇರೋದ್ರಿಂದ ರೈತನ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಮಾತ್ರ ಕೊಡ್ತೇವೆ ನಾವು. ಹಳ್ಳಿನಲ್ಲಿ ಅಂತ ಹೇಳಿದ್ರೆ ಅದು ನಾಳೆ ವ್ಯಾಲ್ಯೂಯೇಷನ್ ಅದು ಕಷ್ಟ ಆಗಬಹುದು ಅಂತ ಹೇಳಿ. ಇನ್ನು ಬಿಸ್ನೆಸ್ ಲೋನ್ ಕೊಡ್ತೇವೆ. ಸ್ಯಾಲ್ರಿ ಅರ್ನರ್ಸ್ ಲೋನ್ ಅಂತಾನು ಕೊಡ್ತೇವೆ, 13% ಬಡ್ಡಿ ದರ ಇದೆ. ಹೌಸಿಂಗ್ ಲೋನ್ ಅಂತೂ 10% ಬಡ್ಡಿ ದರ ಇದೆ. ರೈತರಿಗೆ ಗುಡೌನ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಲ ಕೊಡ್ತೇವೆ. ಆ ಸಾಲಕ್ಕೆ ಇವನ್ ನಬಾರ್ಡ್ ಇಂದ ಸಬ್ಸಿಡಿ ಇದೆ. ಸಬ್ಸಿಡಿನೂ ಕೂಡ ತರಿಸ್ಕೊಡ್ತಕ್ಕಂಥ ಅಥವಾ ಏನು ಅದನ್ನು ಟೈ ಅಪ್ ಮಾಡತಕ್ಕಂಥ ಪ್ರಯತ್ನ ನಮ್ಮಲ್ಲಿ ನಡೀತಾ ಇದೆ. ಹೀಗೆ ಕೃಷಿಯೇತರವಾಗಿ ಕೂಡ ಬೀಟ್ ಹೇಗೆ ತಮ್ಮ ಎಲ್ಲ ಪತ್ತಿನ ಸಹಕಾರಿ ಸಂಘಗಳ ಒಂದು ರಿಕವರಿ ಇರಬಹುದು, ತಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ರಿಕವರಿ ಎಲ್ಲ ಅದೃಷ್ಟಕ್ಕೆ ನಮ್ಮಲ್ಲಿ ಸಾಲ ಹಂಚಿಕೆ ಮತ್ತು ಸಾಲದ ವಸೂಲಾತಿ ಇಂದನೇ ನಮಗೆ ಪ್ರತಿ ವರ್ಷ ಲಾಭಾಂಶ ಹೆಚ್ಚಿಗೆ ಬರ್ತಾ ಇದೆ. ಅದನ್ನ ರೈತರಿಗೂ ಕೂಡ ಡಿವಿಡೆಂಟ್ ಮೂಲಕ, ಅಂಗಗಳಿಗೆ ಡಿವಿಡೆಂಟ್ ಮೂಲಕ ಮತ್ತು ಹೆಚ್ಚು ಹೆಚ್ಚು, ಈಗ ಉದಾಹರಣೆ ನಾವು ಹೇಳಿದೆ 1,17,000 ರೈತರನ್ನ ತಲುಪಿವಿ ನಾವು ಬೆಳೆ ಸಾಲದಲ್ಲಿ ಅಂತ, ಅದನ್ನ ಇನ್ನ ಹೆಚ್ಚು ಅಂದ್ರೆ ಅದು 17,000 27,000 ಆಗಬೇಕು, 37,000 ಆಗಬೇಕು ಅಥವಾ 150,000. ನಮ್ಮಲ್ಲಿ 256,000 ರೈತ ಕುಟುಂಬಗಳು, ಇವರೆಲ್ಲರನ್ನೂ ತಲುಪಬೇಕಂತ ಹೇಳಿದ್ರೆ ನಾವು ಪ್ರತಿ ವರ್ಷನೂ ಕೂಡ ನಮ್ಮ ವ್ಯವಹಾರಗಳನ್ನ ಹೆಚ್ಚು ಮಾಡ್ಕೋತ ಹೋಗ್ಬೇಕು ಅಂದ್ರೆ ಲಾಭ ಗಳಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಅದು 95-97% ಮಟ್ಟನ್ನು ಹೋಗಬೇಕು. ಮತ್ತೆ ರಿಕವರಿ ಅಗ್ರಿಕಲ್ಚರ್ ಸಾಲಗಳಲ್ಲಿ ಎಂಟಿ ಲೋನ್ಗೆ ಈಗ ಲೀಗಲ್ ಕವರೇಜ್ಗೆ ಸರ್ಕಾರ ಅವಕಾಶ ಕೊಟ್ಟಿದೆ. ಬೆಳೆ ಸಾಲದಲ್ಲಿ ನಾವು ಯಾವುದೇ ಒತ್ತಾಯವನ್ನು ಮಾಡುವಂತಿಲ್ಲ, ರೈತರಿಗೆ ಮನವೊಲಿಸಿ ನಾವು ಸಾಲ ವಸೂಲು ಮಾಡಬೇಕಾದ ಪರಿಸ್ಥಿತಿ ಇದೆ. ಕೆಲವು ಸ್ವಲ್ಪ ತೊಂದರೆಗಳು ಬರ್ತವೆ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಫಾರ್ಚುನೇಟ್ಲಿ ನಮಗೆ ತೀರ ಕಗ್ಗಂಟಾಗಿ ಉಳಿದಿಲ್ಲ. ಬೆಳೆ ಸಾಲದ ವಸೂಲಾತಿ ಕೂಡ ಮನವೊಲಿಸ್ತೇವೆ, ಮೇಲಿನ ಮೇಲೆ ಫಾಲೋಅಪ್ ಮಾಡ್ತೇವೆ. ನಮ್ಮ ಪ್ರಾಥಮಿಕ ಕೃಷಿ ತೃಪ್ತಿಕರವಾಗಿದೆ. ಬಹುಶಃ ಸಾಲದ ಹಂಚಿಕೆಯಲ್ಲಿ ಗುಣಮಟ್ಟ ಕಾಪಾಡಿಕೊಂಡು ಬಂದಿರೋ ಹೆಗ್ಗಳಿಕೆ ನಮ್ಮ ಬ್ಯಾಂಕಿಗೆ ಸಲ್ತದೆ. ಯಾಕಂದ್ರೆ ಡಬಲ್ ಫೈನಾನ್ಸ್ ಅನ್ನ ಬಹುಮಟ್ಟಿಗೆ ನಮ್ಮ ಆಡಳಿತ ಮಂಡಳಿ ಕಳೆದಕ್ಕೂ ಹೋಗಿ ಪ್ಲೆಜ್ ಮಾಡುವುದು ಅಂತ ಪ್ರವೃತ್ತಿ 99% ನಾವು ಅವಾಯ್ಡ್ ಮಾಡಿದ್ದೀವಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಅದರಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ಇನ್ನು ಬೇರೆ ಸಾಲಗಳ ವಸೂಲಾತಿಯಂತೂ ನಮ್ಮಲ್ಲಿ ಒಂದು ರಿಕವರಿ ಸೆಲ್ ಇಟ್ಕೊಂಡಿದ್ದೇವೆ, ಅವರು ಕೂಡ ಬಹಳ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೇನಿದೆ, ನಮ್ಮ ಮತ್ತು ಗ್ರಾಹಕರ ರಿಪೋರ್ಟ್ ಸರಿಗಿತ್ತು, ಏನು ಸಿಬಿಲ್ ರಿಪೋರ್ಟು ಅವೆಲ್ಲ ಹೇಳ್ತೀವಲ್ಲ, ನಮ್ಮದು ನಮ್ಮ ಶಾಖೆಗಳ ಸಿಬ್ಬಂದಿ ಲೋನ್ ಪ್ರಪೋಸಲ್ ಅನ್ನು ರೆಕಮೆಂಡ್ ಮಾಡಬೇಕಾದ್ರೆ ಅವರ ಪರ್ಸನಲ್ ಕೆಪಾಸಿಟಿ ಮತ್ತು ಪರ್ಸನಲ್ ನೇಚರ್ ಅನ್ನು ಅಸೆಸ್ ಮಾಡಿ ಕಳಿಸ್ತಾ ಇರೋದ್ರಿಂದ ರಿಕವರಿ ನಮಗೆ ಹೆಚ್ಚು. ಇನ್ನು ಹೊಸ ಯೋಜನೆ ಅಂತ ಹೇಳಿದ್ರೆ, ಹೊಸ ಯೋಜನೆ ಇರುವ ಯೋಜನೆಗಳನ್ನು ಇನ್ನಿಷ್ಟು ಅದನ್ನು ಗುಣಮಟ್ಟ ಹೆಚ್ಚು ಮಾಡಿಕೊಳ್ಳೋದು, ಅದ್ರ ಜೊತೆಗೆ ನಂದು ಒಂದು ಆದ್ಯತೆ ಏನಂತ ಹೇಳಿದ್ರೆ, ನಾವೀಗ 629 ಕೋಟಿ ಸಾಲ ಕೊಟ್ಟಿದ್ದೀವಿ, ಅದನ್ನು ಈ ವರ್ಷಕ್ಕೆ 660 ನಮ್ದು ಗುರಿ ಇದೆ, 660 ಕೋಟಿ ಎಷ್ಟು ಕೊಡಬೇಕು ಅಂತ ಹೇಳಿ. ಸರಿ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬ ರೈತನ ಪೂರ್ಣ ಪ್ರಮಾಣದ ಸಾಲದ ಬೇಡಿಕೆಯನ್ನು ನಾವಿನ್ನೂ ಈಡೇರಿಸ್ತಾ ಇಲ್ಲ. ಆ ಕೊಟ್ಟ ಸಾಲ ಕೊಡಬೇಕು, ಅಟ್ಲೀಸ್ಟ್ ಈಗ ಒಬ್ಬ 10 ಎಕರೆ ಇರೋ ರೈತಿಗೆ 4 ಎಕರೆ ಆಗುವಷ್ಟು ನಾವು ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಕೊಟ್ಟಿವಿ ಅಂತ ಹೇಳಿದ್ರೆ, ಆ ಇಡೀ 10 ಎಕರೆ ಕವರ್ ಮಾಡತಕ್ಕಂಥ ಒಂದು ಉದ್ದೇಶ ನಮಗಿದೆ. ಇದು ಎಲ್ಲ ರೈತರಿಗೂ ಅಂದರೆ ಅತ್ತಂದು ನೀಡು ಎಲ್ಲಿ ಉದ್ದೇಶ ನಮಗೂ ಇದೆ, ನಮ್ಮ ಆಡಳಿತ ಮಂಡಳಿಗೂ ಇದೆ. ನಮ್ಮದು ಆದ್ಯತೆ ಕೃಷಿ ಸಾಲ, ಬೆಳೆ ಸಾಲ ರೈತರಿಗೆ ಸಫಿಸಿಯೆಂಟ್ ಕೊಡುವುದರತ್ತ. ಬಟ್ ಅದು ಏನಂದ್ರೆ ಯೋಜನಾಬದ್ಧವಾಗಿ ಹೋಗಬೇಕಾಗ್ತದೆ. ಇದೇ ವರ್ಷ ಮಾಡಿಬಿಡ್ತೇನೆ, ಮುಂದಿನ ವರ್ಷ ಮಾಡಿನೇನ ಹಾಕೊಂಡು ಹೆಚ್ಚು ರೈತರನ್ನ ಪೂರ್ಣ ಪ್ರಮಾಣದಲ್ಲಿ ತಲುಪೋದಕ್ಕೆ ಅಥವಾ ಎಲ್ಲ ರೈತರನ್ನ ತಲುಪೋದಕ್ಕೆ ಕಾರ್ಯಕ್ರಮವನ್ನು ಆಡಳಿತ ಮಂಡಳಿಯ ಒಂದು ಸಹಮತದೊಂದಿಗೆ ನಾವು ಮಾಡ್ಕೋಬೇಕಾಗ್ತದೆ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಐ.ಎಸ್. ಗಿರಡ್ಡಿ ಅವರೇ, ಕೊನೆಯದಾಗಿ ಸಾಲವನ್ನ ಪಡೆದಂತ, ನಿಮ್ಮ ಸಹಕಾರಿ ರಂಗದಲ್ಲಿ ಸಾಲವನ್ನ ಪಡೆದಂತ ರೈತರಿಗೆ ಏನು ಸಂದೇಶವನ್ನ ಕೊಡ್ತೀರಿ, ಯಾವ ರೀತಿ ಮರುಪಾವತಿ ಮಾಡಬೇಕು, ಜೊತೆಗೆ ಹೊಸ ಸಾಲ ಹೊಸ ಮಂದಿಗೆ ಸಿಗಬೇಕು, ಕೊಟ್ಟಂಥವ್ರಿಗೆ ಇನ್ನ ಹೆಚ್ಚು ಜಾಗೃತರಾಗಬೇಕು. ಸರ್ಕಾರ ನಿಮಗೆ ಏನೇನು ಸೌಲಭ್ಯ ಕೊಡ್ತದೆ ಅವುಗಳನ್ನು ಯಥೇಚ್ಛವಾಗಿ ಬಳಸ್ಕೊಳ್ಳಿ. ಅದರ ಜೊತೆಗೆ ಬ್ಯಾಂಕು ಕೂಡ ಈ ರೈತರ ಜೀವನಾಡಿ ಅನ್ನೋದನ್ನು ಮರೀಬಾರದು. 0% ಇದೆ ನಮ್ಮ ಬ್ಯಾಂಕು, ನಿಮ್ಮ ಏನು ಸಾಲದ ಬೇಡಿಕೆ ಏನು ಬೇಕು. ನಮ್ಮಲ್ಲಿ ಇತ್ತೀಚೆಗೆ ಒಂದು ಟೆಂಡೆನ್ಸಿ ಕಂಡು ಬರ್ತದೆ, ಸಾಲಗಾರ ತೀರ್ಕೊಂಡಂತ ಹೇಳಿದ್ರೆ ಈ ಮಕ್ಕಳುಗಳು ಆಸ್ತಿ ಪಾಲ ಮಾಡಿದ ಒಂದು 8-10 ದಿನದೊಳಗೆ ನಾವು ಸಾಲ ಕೊಡ್ತಕ್ಕಂಥ ಏರ್ಪಾಡನ್ನು ನಾವು ಮಾಡ್ತೇವೆ. ಯಾಕಂದರೆ ಬ್ಯಾಂಕು ಯಾವುದೇ ಸ್ಕೀಮ್ ಇರಲಿ, ಸರ್ಕಾರ ಏನನ್ನು ಮಾಡಿಕೊಡ್ತಾ ಇದೆ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ, ನಿಮಗೂ ಸ್ಪಂದಿಸೋದಕ್ಕೆ ಬ್ಯಾಂಕ್ ಸಿದ್ಧವಿದೆ ಅಂತ ಹೇಳಿದ್ಮೇಲೆ ಬ್ಯಾಂಕಿನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದು ಕೂಡ ಅವಳಿ ಜಿಲ್ಲೆಗಳ ರೈತರ ಜವಾಬ್ದಾರಿ ಅನ್ನೋದನ್ನು ನಾನು ತಿಳಿಸ್ತಾ ಈ ವಿಷಯವನ್ನು ನಿಮ್ಮ ಗಮನಕ್ಕೆ ಬಿಡೋದಕ್ಕೆ ಇಷ್ಟಪಡ್ತು. ಸಾಲ ಯಾವ ರೀತಿ ಮರುಪಾವತಿ ಆಗ್ತಾ ಇದೆ, ಯಾವ ರೀತಿ ಸಾಲಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ವಿಚಾರವನ್ನು ಇದುವರೆಗೂ ಸರ್ ಇದುವರೆಗೆ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಕಾರ್ಯಚಟುವಟಿಕೆ ಮತ್ತು ಸಾಲ ಯೋಜನೆ ಕುರಿತು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಐ.ಎಸ್. ಗಿರಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆಲಿಯೇ ವರದಾನ ಹೈ. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं। तम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान। सेवा केंद्र में स्वेच्छा से करा सकते हैं पंजीकरण, फसल बीमा पोर्टल या फसल बीमा ऐप द्वारा भी। कृषि एवं किसान कल्याण मंत्रालय, भारत सरकार। ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ 2,150 ರೂಪಾಯಿಯಿಂದ 3,230 ರೂಪಾಯಿ. ಮಾರುಕಟ್ಟೆ ರಾಯಚೂರು, ನೆಲಗಡಲೆ ಶೇಂಗಾ 4,355 ರೂಪಾಯಿಯಿಂದ 4,380 ರೂಪಾಯಿ, ಈರುಳ್ಳಿ 450 ರೂಪಾಯಿಯಿಂದ 2,310 ರೂಪಾಯಿಗಳು, ಕಾಮಸೂರಿ 1,519 ರೂಪಾಯಿಯಿಂದ 2,590 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 5,200 ರೂಪಾಯಿಗಳು, ತೊಗರಿ ಕೆಂಪು 4,050 ರೂಪಾಯಿಯಿಂದ 6,264 ರೂಪಾಯಿಗಳು, ಮಾರುಕಟ್ಟೆ ಲಿಂಗಸ್ಕೂರು ಸಜ್ಜೆ ಇತರೆ 2,100 ರೂಪಾಯಿ. ಇದುವರೆಗೆ ಮಾರುಕಟ್ಟೆ ಮಾನ್ವಿ, ರಾಯಚೂರು ಹಾಗೂ ಲಿಂಗಸ್ಕೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ಈಗ ಕೇಳಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm 2 ml 100 ಲೀಟರ್ ನೀರಿಗೆ SAA ಸಿಂಪಡಿಸಬೇಕು. ಇದರಿಂದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಇಳುವರಿಯನ್ನು ರೈತ ಬಾಂಧವರು ಪಡ್ಕೋಬಹುದು. ಇನ್ನು ಮುಂಚಿತವಾಗಿ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ 2 ml ಪ್ರೊಫೆನೋಫಾಸ್ ಅಥವಾ 1 gram ಥಯೋಡಿ ಕಾರ್ಬ್ 75 WP ಅಥವಾ 0.5 ml ಲ್ಯಾಮ್ಡಾ ಸೈಲೋತ್ರಿನ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ 0.15 ml ಕ್ಲೋರಾನ್ ಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 gram ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು. ಹಾಗೂ ಹಣದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಮತ್ತೆ ಇದನ್ನು 12-15 ದಿನಗಳ ನಂತರ ಪುನರಾವರ್ತ 50 EC ಅಥವಾ 2 ml ಕ್ಲೋರಿಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆ ಮಾಡಬೇಕು. ಕೆಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆಯನ್ನು ಕಟ್ಟಲು ರೈತ ಬಾಂಧವರು ಮೊದಲು ಇಬ್ಬನಿ ಆರುವುದನ್ನು ಬಿಡಬೇಕು. ಇನ್ನು ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 gram ಕ್ಯಾಪ್ಟಾನ್ 50 WP ಅಥವಾ 2 gram ಕಾರ್ಬನ್ ಡೈಸಮ್ 50 WP ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಯಾರಿಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣಾಂಶತೆ ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಸಣ್ಣ ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಬೇಕಾಗುವ ಉಪ್ಪಿನಂಶ ಅಥವಾ ಖನಿಜದ ಮಿಶ್ರಣವನ್ನು ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಉಷ್ಣತೆಯ ಸ್ಥಿರತೆಯನ್ನು ಕಾಪಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಬಹುಮಾನ, ಸರ್ಕಾರಿ ಸಹಾಯ ಮತ್ತು KYC ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಬೀರಪ್ಪ ಪೂಜಾರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ನಂಬಬೇಡಲೋ ಮನುಜ, ನಂಬಬೇಡಲೋ ಇದನು, ನಂಬಿಕೆಡುವರುಂಟೆ ಮಣ್ಣ ಗೊಂಬೆ ಎಂತ ತನವೂ ಇದನು, ನಂಬಿ ಗೆಡುವ ರುಂಟೆ ಮಣ್ಣ ಬೊಂಬೆ ಎಂತ ತನವೂ ಇದನು, ನಂಬಿ ಗೆಡುವ ರುಂಟೆ ಬೊಂಬೆ ಅಂತ ತನವು ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ಮಾಯದಿಂದ ಜನಿಸಿ ಬೆಳೆದು ಕಾಯವೆಂದು ಸತ್ತು ಕೆಡುವ ಮಾಯದಿಂದ ಜನಿಸಿ ಬೆಳೆದು ಕಾಯವೆಂದು ಸತ್ತು ಕೆಡುವ ನಾಯಿ ನರಿಯು ತಿಂದು ಕೆಡುವ ನಾಯಿ ನರಿಯು ತಿಂದು ಕೆಡುವ ಹೇಯವಾದ ಒಡಲು ಇದನು ನಾಯಿ ನರಿಯು ತಿಂದು ಕೆಡುವ ನಾಯಿ ನರಿಯು ತಿಂದು ಕೆಡುವ ಹೇಯವಾದ ಒಡಲು ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನೂರು ಬಾಳ್ವೆನೆಂದು ತನ್ನ ಸೇರಿ ನೆಲೆವ ರಾಶಿಯಲ್ಲಿ ನೂರು ಬಾಳ್ವೆನೆಂದು ತನ್ನ ಸೇರಿ ನೆಲೆವ ರಾಶಿಯಲ್ಲಿ ತೀರ ಕಲಸಿ ನಿಮಿಷದಲ್ಲಿ ತೀರ ಕಲಸಿ ನಿಮಿಷದಲ್ಲಿ ತೋರಿ ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನಂಬಬೇಡಲೋ ಇದನು ನಂಬಬೇಡಲೋ ಇದನು ನೂರು ರಾಶಿಯಲ್ಲಿ ನೂರು ಬಾಳ್ವೆನೆಂದು ತನ್ನ ಸೇರಿ ನೆಲೆವ ರಾಶಿಯಲ್ಲಿ ನೀರ ಕಲಸಿ ನಿಮಿಷದಲ್ಲಿ ನೀರ ಕಲಸಿ ನಿಮಿಷದಲ್ಲಿ ನೀರ ಕಲಸಿ ನಿಮಿಷದಲ್ಲಿ ತೋರಿ ಅಳಿವ ದೇಹವಿದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನಂಬಬೇಡಲೋ ಧರೆಯ ಭೋಗ ಕಳಚಿ ಪರರ ಧರೆಯ ಭೋಗ ಕಳಚಿ ಪರರ ನೆರೆದು ತನ್ನ ಮೆಚ್ಚಿದವರ ಧರೆಯ ಭೋಗ ಕಳಚಿ ಪರರ ಕುವಿದದಿ ಕೆಡದಿ ಯಮನ್ ಪೂರ ಹಕ್ಕೆ ಕೆಡುವ ಇದನು ಎರಡು ವಿಧ ಕೆಡುವ ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ಸತ್ತು ಹುಟ್ಟಿತಾನು ತನ್ನ ಸತ್ತು ಹುಟ್ಟಿತಾನು ತನ್ನ ನಿತ್ಯವೆಂದು ಹೊಂದಿದವರ ಸತ್ತು ಹುಟ್ಟಿತಾನು ತನ್ನ ನಿತ್ಯಯಂತೆ ಇಹಗೆ ಪರಗೆ ಸುದ್ದಿ ಸುಳಿವ ಗಾತ್ರವಿದನು ಕತ್ತೆಯಂತೆ ಇಹಗೆ ಬರಕೆ ಕತ್ತೆಯಂತೆ ಇಹಗೆ ಬರಕೆ ಸುದ್ದಿ ಸುಳಿವ ಗಾತ್ರವಿದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ಕರಕೊಂಡರ ನಡಿಯೋ ಬರತೀನಿ ನಿನ್ನ ಸಂಗಡ ಕರಕೊಂಡರ ನಡಿಯೋ ಬರತೀನಿ ನಿನ್ನ ಸಂಗಡ ಕರಕೊಂಡರ ನಡಿಯೋ ಬರತೀನಿ ನಿನ್ನ ಸಂಗಡ